ಪ್ರಭುನಿವೆ, ನನ್ನ ನಾನೇ ಮರೆಯುತ ತಣಿವೆ. ಮನವತಾತ ನನ್ನಯ ಚೆಲುವ, ಮನೆಗೆ ಇಂದು ತಾನೇ ಬರುವ. ಅವನ ಸಂಗದಿ ಬೆರೆಯುತ ಪುನಿವೆ, ನನ್ನ ನಾನೇ ಮರೆಯುತ ತಣಿವೆ. ಬೆರೆಯುತ್ತ ಕುಣಿವೆ, ನನ್ನ ನಾನೇ ಮರೆಯುತ್ತ ತಣಿವೆ.